ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಾನೂನು ಸಹಾಯ ಮತ್ತು ಸಲಹೆ ತೋರಿಸುತ್ತೆ ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಸನ್ಸ್ ಮೊಬೈಲ್ ಆಪ್ ಅಥವಾ www. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಶ್ರೀ ಅನ್ನ ಯಾನಿ ಮಿಲೆಟ್ಸ್ ಪೋಷಣ ಕಾ ಭಂಡಾರ್ ಮನ್ ಗಯಾ ಅಬ್ ಸಾರಾ ಸಂಸಾರ್. ಕಿಸಾನೋ ಕೋ ಮಿಲೆಟ್ಸ್ ಕಿ ಖೇತಿ ಕೆ ಲಿಯೆ ಪ್ರೋತ್ಸಾಹಿತ ಕರ್ ಉನ್ಹೇ ಆರ್ಥಿಕ ರೂಪ ಸೇ ಸಶಕ್ತ ಬನಾನೆ ಔರ್ ಆಮ್ ಲೋಗೋ ಕೋ ಮಿಲೆಟ್ಸ್ ಸೇ ಬನೆ ಉತ್ಪಾದೋ ಕೆ ಪ್ರತಿ ಜಾಗರೂಕ್ ಕರ್ನೆ ಕೆ ಲಿಯೆ ಭಾರತ ಸರ್ಕಾರ್ ಕೆ ಆಹ್ವಾನ್ ಪರ್ ಸಂಯುಕ್ತ ರಾಷ್ಟ್ರ ಸಂಘ 2023 ಕೋ ಅಂತಾರಾಷ್ಟ್ರೀಯ ಮಿಲೆಟ್ಸ್ ವರ್ಷ ಕೆ ರೂಪ ಮೇ ಮನಾ ರಹಾ ಹೈ. ಮಿಲೆಟ್ಸ್ ಕೋ ಅಂತಾರಾಷ್ಟ್ರೀಯ ಪಹಚಾನ್ ಮಿಲ್ನೆ ಕಾ ಮತಲಬ್ ಹೈ ಕಿ ಹಮಾರೇ ಛೋಟೆ ಕಿಸಾನೋ ಕೆ ಲಿಯೆ ಗ್ಲೋಬಲ್ ಮಾರ್ಕೆಟ್ ತಯಾರ್ ಹೋ. ಇಸಿ ಮುಹಿಮ್ ಮೇ ದೂರದರ್ಶಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 18 ಮಾರ್ಚ್ ಕೋ ಪೂಸಾ ಪರಿಸರ ನಯ ದಿಲ್ಲಿ ಮೇ ಮಿಲೆಟ್ಸ್ ಗ್ಲೋಬಲ್ ಕಾನ್ಫರೆನ್ಸ್ ಬಾಯ್ ಸೆಲರ್ ಮೀಟ್ ವ ಪ್ರದರ್ಶನಿ ಕಾ ಉದ್ಘಾಟನ್ ಕರೆಂಗೆ ಜಿಸ್ಮೆ 100 ಸೇ ಅಧಿಕ ದೇಶೋ ಕೆ ಪ್ರತಿನಿಧಿ ಭಾಗ್ ಲೆ ರಹೇ ಹೈ. ಅಂತಾರಾಷ್ಟ್ರೀಯ ಮಿಲೆಟ್ಸ್ ವರ್ಷ ಕಾ ಹೈ ಯೇ ಸಂದೇಶ್ ಮಿಲೆಟ್ಸ್ ಕೆ ಹೈ. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ. ಇಂದಿನ ಮಹಿಳಾ ವಾಣಿಯಲ್ಲಿ ಕೃಷಿ ಮತ್ತು ಹೈನುಗಾರಿಕೆ. ಈ ಕುರಿತು ಚಳ್ಳಿ ಸಿರ್ಸಿಯ ದತ್ತಗುರು ರಾಮಚಂದ್ರ ಹೆಗಡೆ ಹಾಗೂ ಮಾನಸ ದತ್ತಗುರು ಹೆಗಡೆ ಇವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳುಗರೆ, ಇವತ್ತು ನಾವು ಸಿರ್ಸಿ ತಾಲೂಕು ಉಂಚಳ್ಳಿ ಗ್ರಾಮದ ಕಂಟಿ ಮನೆಯಲ್ಲಿದ್ದೇವೆ. ಇಲ್ಲಿ ದತ್ತಗುರು ರಾಮಚಂದ್ರ ಹೆಗಡೆ ಹಾಗೂ ಮಾನಸ ದತ್ತಗುರು ಹೆಗಡೆ ಇವರು ಅನೇಕ ಹವ್ಯಾಸಗಳನ್ನು ಇಟ್ಕೊಂಡಂಥವರು. ಜೊತೆಗೆ ಕೃಷಿ, ಹೈನುಗಾರಿಕೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡು ಜೀವನವನ್ನು ನೆಮ್ಮದಿಯಿಂದ ಕಳೀತಾ ಇದ್ದಾರೆ. ಇವರ ಅನುಭವವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ. ನಮಸ್ಕಾರ ದತ್ತಗುರು ರಾಮಚಂದ್ರ ಹೆಗಡೆಯವರೇ. ನಮಸ್ಕಾರ. ನಮಸ್ಕಾರ ಮಾನಸ ದತ್ತಗುರು ಹೆಗಡೆ. ನಮಸ್ಕಾರ. ಮಾನಸದವರಿಂದ ನಮ್ಮ ಇವತ್ತಿನ ಒಂದು ಮಾತುಕತೆಯನ್ನ ಪ್ರಾರಂಭ ಮಾಡೋಣ. ಹೇಳಿ, ಕೃಷಿಯ ಜೊತೆ ಜೊತೆಗೆ ನಿಮ್ಮ ಬದುಕು ಹೇಗೆ ಸಾಗ್ತಾ ಇದೆ? ಕೃಷಿಯ ಜೊತೆ ಜೊತೆಗೆ ನನ್ನ ಬದುಕು ಹವ್ಯಾಸವಾಗಿ ಹಿಡಿಯನ್ನು ಮಾಡ್ತೇನೆ. ಕಡ್ಡಿ ಹಿಡಿ ಅಂದ್ರೆ ಅದು ತೆಂಗಿನ ಗರಿಯಿಂದ ಮಾಡುವಂತದ್ದು. ದಿನ ಎಷ್ಟು ಆಗ್ತದೆ ಅಷ್ಟು ಹೀಗೆ ಟೈಮ್ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಈಗ ಅದನ್ನು ಶುರು ಮಾಡಿ ಸುಮಾರು 10-12 ವರ್ಷ ಆಯ್ತು. ಇದರ ಬಗ್ಗೆ ವಿವರವಾಗಿ ಆಮೇಲೆ ಮಾತನಾಡುವ. ಕೃಷಿ ಬದುಕು ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ. ಕೃಷಿ ಬದುಕು ಇಷ್ಟನೇ ಇದೆ. ಸ್ವಲ್ಪ ಒತ್ತಡ ಜಾಸ್ತಿ, ಹೋಗೋರು ಬರೋರು ಕೆಲಸಗಾರ ಇರುವುದಿಲ್ಲ, ಅದು ಇದು ಸ್ವಲ್ಪ ಸಮಸ್ಯೆ ಉಂಟು. ಆದ್ರೆ ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಅದು ಖುಷಿನೇ. ನಿಮ್ಮ ತವರು ಮನೆ ಮತ್ತು ಒಂದು ವಿದ್ಯಾಭ್ಯಾಸದ ಹಿನ್ನೆಲೆ, ನಿಮ್ಮ ಕೃಷಿ ಹಿನ್ನೆಲೆ ಈ ಬಗ್ಗೆ ಸ್ವಲ್ಪ ಹೇಳಿ. ತವರು ಮನೆ ಜೋಯಿಡ ತಾಲೂಕಿನ ಗುಂದ ಅಂತ ಉಳುವಿ ಹತ್ರ ಬರ್ತದೆ. ಅಲ್ಲೂ ನಮ್ಮ ಅಪ್ಪ ಅಮ್ಮನು ಕೃಷಿಕರೆಯ. ಆವಾಗ ಅಲ್ಲಿ ಹೈಸ್ಕೂಲ್ ಸಹ ಇರಲಿಲ್ಲ ಆಗಿತ್ತು. ನಾನು ಕಲಿಬೇಕಿದ್ರೆ ನಾನು ಆವಾಗ ನಮ್ಮ ಅತ್ತೆ ಮನೆಯಲ್ಲಿ ಉಳ್ಕೊಂಡು ಯಲ್ಲಾಪುರದ ವಜ್ರಳ್ಳಿಯಲ್ಲಿ 10ನೇ ತರಗತಿ ತನಕ ಕಲ್ತಿದ್ದೇನೆ. ಆವಾಗ್ಲೂ ಕೂಡ ಕೃಷಿಯನ್ನ ನೋಡ್ಕೊಂಡು ಬೆಳೆದಂತವ್ರು ನೀವು? ಹೌದು, ಆವಾಗ್ಲೂ ಕೃಷಿ ನೋಡ್ಕೊಂಡು ಬೆಳೆದವಳೆ. ದತ್ತಗುರುವರೇ, ನೀವು ಪೂರ್ಣಕಾಲಿಕ ಕೃಷಿಕರು, ಜೊತೆಗೆ ಬೇರೆ ಹವ್ಯಾಸವನ್ನು ಕೂಡ ನೀವು ಇಟ್ಕೊಂಡಿದ್ದೀರಿ. ನಾನು ಹುಟ್ಟ ಕೃಷಿಕ ಅಂತಕಂದ್ರೆ ತಂದೆಯವರ ಜೊತೆಗೆ ಆಡಿ ನೋಡಿ ಬೆಳೆದವನು ನಾನು. ಕೃಷಿಯನ್ನು ಚಾಲೆಂಜಿಗ್ ಅಂತ ತಗೊಂಡವನು. ಜೊತೆ ಜೊತೆಗೆ ಹೈನುಗಾರಿಕೆಯನ್ನು ಸಹ ಮಾಡ್ಕೊಂಡಿದ್ದೇನೆ. ಮತ್ತೆ ನನ್ನ ಕೆಲವು ಹವ್ಯಾಸಗಳಿವೆ. ಒಂದನೇದಾಗಿ ಬರವಣಿಗೆ. ನನ್ನ ವಿದ್ಯಾಭ್ಯಾಸ ಜರ್ನಲಿಸಂ, ನಾನು ಪತ್ರಿಕೋದ್ಯಮ ಓದ್ದಂಥವನು. ಆದರೂ ಪತ್ರಿಕೋದ್ಯಮದಲ್ಲಿ ಹವ್ಯಾಸವಾಗಿ ನಾನು ಪತ್ರಿಕೋದ್ಯಮ ತಗೊಂಡಿದ್ದೇನೆ. ಮತ್ತೆ ಸಾಹಿತ್ಯ ಪರಿಷತ್ನ ಸಹಿತ ಅನೇಕ ವರ್ಷ ವಿವಿಧ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇನೆ. ಅನೇಕ ಪುಸ್ತಕಗಳು ಅಂದರೆ ಬರವಣಿಗೆ ಓದ್ರ ಜೊತೆಗೆ ಸಂಘಟನೆ, ಸಾಹಿತ್ಯ ಪರಿಷತ್ನಲ್ಲಿ ಒಂದಷ್ಟು ವರ್ಷ ಕೆಲಸ ಮಾಡಿ ಅನೇಕ ನೂರಾರು ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಪುಸ್ತಕಗಳನ್ನು ಮಾಡಿದ್ದೇನೆ, ನಾನು ಮಾಡಿದ್ದೇನೆ ಪುಸ್ತಕವು, ಬೇರೆಯವರಿಗೂ ಮಾಡಿಸಿಕೊಟ್ಟಿದ್ದೇನೆ. ಸಾಹಿತ್ಯ ಪ್ರಕಾರಗಳಲ್ಲಿ ಕತೆ, ಕವನ, ಮಕ್ಕಳ ಕತೆ, ಚುಟುಕು, ಹನಿಗವನ, ಹೀಗೆ ಎಲ್ಲ ಪ್ರಕಾರಗಳು ಸಹಿತ ಪತ್ರಿಕೆಗಳಿಗೆ ಹಿಂದೆ ಬರಿತಾ ಇದ್ದೆ. ಆಮೇಲೆ ನಾನು ಪ್ರಕಾಶಕರ ಸಹಾಯದಿಂದ ಪುಸ್ತಕವನ್ನು ಮಾಡಿಕೊಂಡಿದ್ದೇನೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಮಾಧ್ಯಮವನ್ನು ಬಿಟ್ಟುಕೊಂಡು ಇಂಗ್ಲಿಷ್ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಓದುವ ಹವ್ಯಾಸ ಆಗ್ಬೋದು, ಬರೆಯುವ ಹವ್ಯಾಸ ಆಗ್ಬೋದು, ಹಿನ್ನೆಲೆಗೆ ಸರಿತಾ ಇದೆ ಅಂತ ಅನಿಸ್ತದೆ ನಿಮಗೆ? ಹೌದು, ಇದು ಅಕ್ಷರಶಃ ಸರಿ ಇದೆ. ನಮ್ದು ಈ ಗ್ರಾಮಾಂತರ ಹಳ್ಳಿ ಆದ್ರಿಂದ ಇಲ್ಲಿ ಕನ್ನಡನೇ ವೈಭೀಕರಿಸ್ತಾ ಇದೆ. ಯಾಕಂದ್ರೆ ಇಲ್ಲೊಂದು ಲೈಬ್ರರಿ ಉಂಟು, ಗ್ರಾಮ ಪಂಚಾಯತಿ ಲೈಬ್ರರಿ. ನಾವೆಲ್ಲ ಹಿಂದೆ ಮನೆ ಮನೆಗೆ ಪತ್ರಿಕೆ ಬರಲಾಗಿತ್ತು, ಲೈಬ್ರರಿ ಹೋಗಿ ಓದಬೇಕಾಗಿತ್ತು. ಅಂತ ಪರಿಸ್ಥಿತಿಯಲ್ಲಿ ಲೈಬ್ರರಿಯನ್ನು ನಾವು ಚೆನ್ನಾಗಿ ಬಳಸ್ಕೊಂಡಿದ್ದೇವೆ. ಮತ್ತೆ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲಿತವರು. ಮುಂದಿನ ಜನಾಂಗಕ್ಕಿಂತ ನಾವು ಕಲ್ತಿದ್ದ ಹಾಗೆ, ನಾವು ಬೆಳೆದಿದ್ದ ಹಾಗೆ. ಈಗಿನ ಒಂದು ಜನಾಂಗದ ಬಗ್ಗೆ ಹೇಳಿ. ಹೌದು, ಈಗ ಇಂಗ್ಲಿಷ್ ಮಾಧ್ಯಮಕ್ಕೆ ಜನರು ಆಕರ್ಷಿತ ಆಗ್ತಾ ಇದ್ದಾರೆ. ಆದರೆ ಬಹಳ ಅದು ವೆಚ್ಚದಾಯಕ ಇಂಗ್ಲಿಷ್ ಮಾಧ್ಯಮ. ಯಾವಾಗಲೂ ಕನ್ನಡ ಶಾಲೆಯಲ್ಲಿ ಓದಿದ ಮಕ್ಕಳು ಸ್ವಲ್ಪ ಬಡವರಾಗಿರ್ತಾರೆ, ಕೂಲಿ ಕಾರ್ಮಿಕರಿಗೆ ಇಂಗ್ಲಿಷ್ ಮೀಡಿಯಂ ಕಲಿಸಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಡ ಮಕ್ಕಳೆಲ್ಲ ಕನ್ನಡ ಮಾಧ್ಯಮ, ಶ್ರೀಮಂತರ ಮಕ್ಕಳು ಇಂಗ್ಲಿಷ್ ಮಾಧ್ಯಮ, ಈ ಟೈಪ್ ಆಗೋಗಿದೆ. ಈ ಹಂತದಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು. ಸಾಮಾನ್ಯವಾಗಿ ಕೃಷಿಯನ್ನ ಒಂದು ಜೀವನ ಆಧಾರವಾಗಿ ಅಥವಾ ಒಂದು ವೃತ್ತಿಯಾಗಿ ಹೇಳುವುದರ ಬದಲಿಗೆ ಕೃಷಿ ಅನ್ನೋದು ಒಂದು ಸಂಸ್ಕೃತಿ ಅಂತ ಹೇಳ್ತೀವಿ ಅಂತ ಹೇಳಿ, ನಿಮ್ಮ ಅನುಭವದ ಮಾತೇನು? ಕೃಷಿ ಒಂದು ಸಂಸ್ಕಾರಯುತ ಒಂದು ವೃತ್ತಿ, ಅದು ಒಳ್ಳೆ ಗೌರವ ಇದೆ ಕೃಷಿ ಮಾಡ್ಕೊಂಡು ಹೋದ್ರೆ. ಆದ್ರೆ ಸ್ವಂತ ಕೆಲಸ ಮಾಡಲಿಗೆ ಮಾತ್ರ ಕೃಷಿ ಬೇಕು. ಅವನಿಗೆಲ್ಲದೂ ಕೊಟ್ಟು ಮಾಡಿಸ್ಲಿಕ್ಕೆ ಹೋದ್ರೆ ಅಥವಾ ಆಳನ್ನೇ ನಂಬ್ಕೊಂಡು ಮಾಡಿದರೆ ಅದು ಲಾಭದಾಯಕವಲ್ಲ. ಮತ್ತೆ ಕೆಲವೊಬ್ಬರು ಕೃಷಿಕರು ಯಾಕೆ ಬಿಟ್ಟು ಹೋಗ್ತಾರೆ ಅಂದ್ರೆ ಅವರಿಗೆ ಜೀವನ ನಡೆಸಲಿಕ್ಕೆ ಕಡಿಮೆ ಇರ್ತದೆ ಅಥವಾ ಏಕದಮ್ ಜಾಸ್ತಿ ಇರ್ತದೆ. ಏಕದಮ್ ಜಾಸ್ತಿ ಇದ್ರೂ ಕೃಷಿಯನ್ನು ನಡೆಸ್ಕೊಂಡು ಹೋಗೋದು ಕಷ್ಟ, ಏಕದಮ್ ಕಡಿಮೆ ಇದ್ರೂ ಜೀವನಕ್ಕೆ ಸಾಲೋದಿಲ್ಲ. ಆ ನಿಟ್ಟಿನಲ್ಲಿ ಸಂಸ್ಕಾರ ಉಳಿಸ್ಕೊ ಹೋಗ್ಕೊಳ್ಳೋದಕ್ಕಿಂತ ಜೀವನ ನಿರ್ವಹಣೆ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಜೀವನಕ್ಕೋಸ್ಕರ ಕೃಷಿ ಮಾಡೋರು ಮಾಡಲೇಬೇಕು, ಅನಿವಾರ್ಯ ಸಹ ಅದು. ಮಾನಸ್ ಅವರೀಗ ಸಾಮಾನ್ಯವಾಗಿ ಕೃಷಿ ಉತ್ಪನ್ನವನ್ನ ಮಾರಾಟ ಮಾಡುವಂತಹ ಒಂದು ಸಂದರ್ಭದಲ್ಲಿ ನೇರವಾಗಿ ಮಾರಾಟ ಮಾಡುವಂತವರು ಇರ್ತಾರೆ, ಅದರ ಬದಲಿಗೆ ಉಪ ಉತ್ಪನ್ನವನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವವರು ಇರ್ತಾರೆ. ನೀವು ಈಗಾಗಲೇ ಪ್ರಸ್ತಾಪ ಮಾಡಿರಿ ತೆಂಗಿನ ಗರಿಯಿಂದ ಹಿಡಿಯನ್ನ ಮಾಡುವಂತಹದ್ದು, ಇದರ ಒಂದು ವೃತ್ತಿಯ ಬಗ್ಗೆ ಹೇಳಿ, ನಿಮ್ಮ ಒಂದು ಹವ್ಯಾಸದ ಬಗ್ಗೆ ಹೇಳಿ. ಇದರಿಂದ ನನಗೆ ಒಳ್ಳೇದೇ ಆಗಿದೆ. ಹೀಗೆ ಹೇಳ್ಬೇಕಂದ್ರೆ ಮೊದಲನೇದಾಗಿ ಮಾನಸಿಕವಾಗಿ ನೆಮ್ಮದಿ ಉಂಟು. ಇದನ್ನ ಒಂದು ಹಿಂಗೆ ಒಂದು ಹೆಡ ಬಿದ್ದ ನಂತರ ಒಣಗಿದಾದ್ರೂ ಬರ್ತದೆ, ಹಸಿದಾದ್ರೂ ಬರ್ತದೆ. ಮೆಟ್ಕತ್ತಿ ಬೀಳುತ್ತದೆ, ತೊಂದರೆ ಇಲ್ಲ. ಆದ್ರೂ ಅದನ್ನ ಮೆಟ್ಕತ್ತಿ ಮೇಲೆ ತೆಗೆದು ಇದ್ ಮಾಡ್ತೇನೆ, ಕಡ್ಡಿ ತೆಗಿತೇನೆ. ಮಾರ್ಕೆಟಿಂಗ್ ಸಿಕ್ಕಾಪಟ್ಟೆ ಉಂಟು. ಕನ್ನಡ ಶಾಲೆ ಮತ್ತೆ ಈಗ ಇತ್ಲಾಗಿ ಗೋಶಾಲೆಯವರು ಸುಮಾರು ತಗೊಂಡು ಹೋಗ್ತಾ ಇದ್ದಾರೆ. ನಾವೇನು ಅಲ್ಲಿ ಹೋಗಿ ತಗೊಂಡು ಹೋಗಿ ಕೊಟ್ಟಿಲ್ಲ, ಅವರಾಗಿದ್ದನ್ನೇ ಫೋನ್ ಮಾಡಿ ಮನೆಗೆ ಬಂದು ತಗೊಂಡು ಹೋಗ್ತಾರೆ. ಇಲ್ದಿದ್ರೆ TSS ಅವರು ವಾರ ವಾರ ಫೋನ್ ಮಾಡ್ತಾರೆ, ಅವರೇ ಯಾಕೆ ಇನ್ನೂ ತಗೊಂಡ್ಬರ್ಲಿಲ್ಲ, ನಮ್ಗೆ ಅವಶ್ಯಕತೆ ಇತ್ತು ಹೇಳಿ. ಹಾಗಾಗಿ ಲಾಭದಾಯಕವಾಗಿ ಉಂಟು, ಮಾನಸಿಕವಾಗಿ ನೆಮ್ಮದಿನೂ ಉಂಟು. ಮತ್ ನಾವು ಮನೆ ಕೆಲಸ ಮಾಡಿಕೊಂಡು ಸ್ವಾವಲಂಬಿಯಾಗಿ ದುಡಿಬಹುದು. ದಿನದ ಎಷ್ಟು ಗಂಟೆ ಇದರಲ್ಲಿ ತೊಡಗಿಸಿಕೊಳ್ತೀನಿ ನಾನು? ತಿರ್ಗಾಟಕ್ಕೆಲ್ಲ ಹೋದಾಗೆಲ್ಲ ಆಗೋದಿಲ್ಲ, ಮನೆಯಲ್ಲಿದ್ರೆ 2 ತಾಸು ಅಥವಾ 3 ತಾಸು ಆಗಬಹುದು. ಒಂದು ಹೆಡೆಯಿಂದ ಒಂದು ಹಿಡಿ ಆಗೋದು ಜಾಸ್ತಿ ಆಗ್ತದೆ, ಒಂದು ಪೂರ್ಣ ಆಗೋದಿಲ್ಲ, ಮತ್ತೊಂದು ಅರ್ಧ ಬೇಕು, ಅದಕ್ಕೆ ಬೇರೆ ಹೆಡದು ಬೇಕು. ಹೀಗೆ ಸಣ್ಣದಾದ್ರೆ ಒಂದಾಗ್ತದೆ, ಆದ್ರೆ ಒಂದ ಸಣ್ಣದಕ್ಕೆ ಮಾರ್ಕೆಟಿಂಗ್ ಇಲ್ಲ. ದೊಡ್ಡದು ಮಾಡಿದ್ರೆ 2 ಹಿಡಿ ಹೆಡಬೇಕು. ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಿ ಅದರಲ್ಲಿ ಗರಿಯಲ್ಲಿ? ಒಣಗಿದ್ದಾದ್ರೂ ಮಾಡ್ಕೊಳ್ತೀನಿ, ಉದ್ದ ಇರಬೇಕು ಇಲ್ಲ, ಆ ತರ ಲೆಕ್ಕಾಚಾರ ಏನಿಲ್ಲ. ಅದು ಸ್ವಲ್ಪ ಮುಂದ್ಗಡೆ ಹೋಗ್ತಾ ಹೋಗ್ತಾ ಹೆಡ ಸಣ್ಣ ಆಗ್ತದೆ, ಅದು ಬಿಟ್ಟು ಬಿಡ್ತೇನೆ. ಅದನ್ನ ನಾವು ಆಮೇಲೆ ಒಲೆಗೆ ಉಪಯೋಗಿಸ್ತೇವೆ ಬೆಂಕಿ ಕಸ್ಲಿಕ್ಕೆ, ಅದನ್ನ ಕಟ್ ಮಾಡಿ ಹಾಗೆ ಉಪಯೋಗ ಮಾಡ್ತೇವೆ. ಈ ಹಿಡಿ ಮಾಡುದ್ರ ಬಗ್ಗೆ ಹೇಳಿ, ಈಗ ತಯಾರಿ ಮಾಡುದು ಹೇಗೆ, ಅಥವಾ ಒಂದು ಇಷ್ಟು ಹಿಡಿ ಅಂದ್ರೆ ಎಷ್ಟು ಇರಬೇಕು, ಎಷ್ಟು ದಪ್ಪ ಇರಬೇಕು, ಈ ಲೆಕ್ಕಾಚಾರ? ದಪ್ಪ ಅಂದ್ರೆ ಒಂದು ಕೈ ಮುಷ್ಟಿ ಅಂತ ಹೀಗೆ ಮಾಡ್ತಾ ಇದ್ರೆ ನಾನು ಹಿಡಿ ಅಂತ ಹೆಸರು. ಹಿಡಿ ಒಂದ್ ನನ್ನ ಕೈಯಲ್ಲಿ ಎಷ್ಟು ಹಿಡಿಲಿಕ್ಕೆ, ದೊಡ್ಡವರ ಕೈಯಿಂದ ದೊಡ್ಡದು ಇರಬಹುದು, ಇಲ್ಲ ನನ್ನ ಕೈಯಲ್ಲಿ ಎಷ್ಟು ಹಿಡಿಲಿಕ್ಕೆ ಆಗ್ತದೆ ಅಷ್ಟು ಮಾಡ್ತೇನೆ. ಸುಮಾರು 1.5 ಅಷ್ಟು ಹೆಡಬೇಕು. ಅದನ್ನ ಕ್ಲೀನ್ ಆಗಿ ತೆಗೆದು ಆಮೇಲೆ ನಾನು ಅದಕ್ಕೆ ಪ್ಲಾಸ್ಟಿಕ್ ಇಂದೆಲ್ಲ ಬಳ್ಳಿ ಕಳಿಸ, ವೇಸ್ಟ್ ಬಟ್ಟೆ ಸೀರೆ ವೇಸ್ಟ್ ಅದನ್ನೇ ಕಟಿಂಗ್ ಮಾಡಿ ಬಳ್ಳಿ ಮಾಡಿ ಕಟ್ತೇನೆ. ಹಳೆ ಸೀರೆಗಳಿಗೆಲ್ಲ ಬೇಡಿಕೆ ಉಂಟು? ಬೇಡಿಕೆ ಉಂಟು, ಹಳೆ ಸೀರೆನು ಅದನ್ನೇ ಕಟ್ ಮಾಡಿ ಅದಕ್ಕೆ ಇದು ಮಾಡ್ತೇನೆ. ಇದು ಮತ್ತೇನೆಂದ್ರೆ ಇದಕ್ಕೆ ನಾವು ಬಂಡವಾಳ ಹಾಕಬೇಕು ಅಂತಾನೆ ಇಲ್ಲ. ಮನಸ್ಸು ಹೊಂದಿದ್ರೆ ಬಂಡವಾಳ ಹಾಕದೇ ನಾವು ನಿಮ್ಮೊಳ ಲಾಭ ತೆಗಿಬೋ ಅಂತ ಕೃಷಿಗೆ ಒಂಥರ ಹೇಳಿಕ್ ಅಡ್ಡಿಲ್ಲ. ಈಗ ಒಂದು ವರ್ಷಕ್ಕೆ ಸಾಮಾನ್ಯ ಎಷ್ಟಾಗಬಹುದು ಈ ಹಿಡಿ? ಸುಮಾರು 800 ಆಗಬಹುದು. 800. ಈಗ ನೀವು ಅಂಗಡಿಗೆ ಕೊಡುದಿದ್ರೆ ಎಷ್ಟಕ್ಕೆ ಕೊಡ್ತೀರಿ? ಅಂಗಡಿಗೆ ಕೊಡದಿದ್ರೆ 25 ರೂಪಾಯಿ. ಹಂಗೆ 25 ರೂಪಾಯಿ, ಸಾಕಷ್ಟು ಬೇಡಿಕೆ ಇದೆ. ಸಾಕಷ್ಟು ಬೇಡಿಕೆ ಇದೆ. ದತ್ತಗೂರು ಅವರೇ, ಹೇಳಿ, ನೀವು ಹೈನುಗಾರಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ, ಇದರ ಒಂದು ಕಷ್ಟ ಸುಖದ ಬಗ್ಗೆ ಹೇಳಿ. ಈಗ ನಾವೊಂದು 4 ಆಕಳು ಸಾಕಿದ್ದೇವೆ. ಹಿಂದೆಲ್ಲ ಜಾಸ್ತಿ ಇದ್ದು, ಅಂತಕಂದ್ರೆ ಈಗ ಸ್ವಲ್ಪ ಹಾಲಿನ ಕೊರತೆಯಿಂದ ಕಡಿಮೆ ಮಾಡಿದ್ದೇನೆ. ಮತ್ತೆ ಊರಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದೆ, ಒಂದು 5-6 ವರ್ಷದಿಂದ ಅದನ್ನು ಸಹಿತ ಮುಖ್ಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹಾಲಿಗೆ ಬಹಳ ಬೇಡಿಕೆ ಉಂಟು, ಮತ್ತೆ ಸರ್ಕಾರ ಸಹಿತ ಹಾಲಿನ ಉತ್ಪಾದಕರಿಗೆ ಒಳ್ಳೆ ಆರ್ಥಿಕ ಚೈತನ್ಯ ನೀಡ್ತಾ ಇದೆ. 5 ರೂಪಾಯಿ ಪ್ರೋತ್ಸಾಹಧನ ನಿವ್ವಳವಾಗಿ ಅದು ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ಕರೆಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಲುಕ್ಸಾನ್ ಇಲ್ಲ, ಲಾಭದಾಯಕವಾಗಿ ಉಂಟು. ಆದ್ರೆ ಹೈನುಗಾರಿಕೆಯಿಂದ ಜನ ಹಿಂಸರಿತಾ ಇದ್ದಾರೆ. ಎಂತಕಂದ್ರೆ ಕೂಲಿಕಾರರಿಗೆ ಜಮೀನು ಇರುವುದಿಲ್ಲ, ಮಳೆಗಾಲದಲ್ಲಿ ಬಿಟ್ಟು ಹಾಕ್ತಾರೆ, ಮಿನ್ಕೊ ಬರ್ತಾರೆ. ಆದ್ರೆ ಬೇಸಿಗೆಯಲ್ಲಿ ಬಹಳ ಹಸುಗಳನ್ನು ಪೋಷಣೆ ಮಾಡೋದು ಬಹಳ ಕಷ್ಟ. ಮತ್ತೆ ಈಗ ಹಿಂದೆ ಕಂಟ್ರಿ ಹಾಕಲು ಅಂತ ಇದ್ವು, ಮಲೆನಾಡು ಗಿಡ್ಡ ಅಂತ ಇದ್ವು, ಈಗ ಅವುಗಳೆಲ್ಲ ನಶಿಸಿ ಹೋಗಿದೆ. ಎಂತಕಂದ್ರೆ ವ್ಯವಹಾರಕ್ಕೆ ಅಥವಾ ಲಾಭದಾಯಕ ಅಲ್ಲ ಅವು. ಮನೆ ಪೂರ್ತಿಗೆ ಮಾತ್ರ ಅತ್ಯಂತ ಕಡಿಮೆ ಹಾಲು ಕೊಡ್ತವೆ, ಬಹಳ ಚಾಳಿ ಮಾಡ್ತವೆ, ಒಳ್ಳೆ ಗುಣಮಟ್ಟದ ಹಾಲು. ಆದ್ರೆ ಅದ್ರ ಬೇಡಿಕೆಗೆ ಸರಿಯಾಗಿ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರೈತರ ಹತ್ರ. ಹಾಗಾಗಿ ಆ ತಳಿಗಳು ನಶಿಸಿ ಹೋಗ್ತಾ ಇದೆ. ಈಗ ಏನಿದ್ರು ವಿದೇಶಿ ತಳಿಗಳಾದ ಜರ್ಸಿ, HF ಮತ್ತೆ ರೆಡ್ಡಿನ್ ಅಂತ ಬರ್ತದೆ, ಅವೇ ಜರ್ಸಿನೇ ಮುಖ್ಯವಾಗಿ. ನಮ್ಮಲ್ಲಿ ನಮ್ಮ ಡೈರಿಯಲ್ಲಿ 80% ಜರ್ಸಿ ಆಕಳೆ, ಹಾಗಾಗಿ ಎಮ್ಮೆನೂ ಇದೆ, ಇಲ್ಲ ಅಂತಿಲ್ಲ. ಇವುಗಳ ನಿರ್ವಹಣೆ ಬಗ್ಗೆ ಹೇಳಿ, ಪ್ರತಿ ದಿವಸ ಏನೇನು ಮಾಡಬೇಕಾಗ್ತದೆ, ಮತ್ತೆ ಅವರಿಗೆ ಕಾಯಿಲೆ ಕಸಲೆ ಬಂದ್ರೆ ಏನ್ ಮಾಡಬೇಕು? ಈಗ ದನ ಅಂದ್ಮೇಲೆ ಕಾಯಿಲೆ ಕಸಲೆ ಇದ್ದೇ ಇರ್ತದೆ. ಆದ್ರೆ ನಮ್ಮಲ್ಲಂತೂ ನಮ್ಗೆ ಆ ಸಮಸ್ಯೆ ಇಲ್ಲ, ಯಾಕಂದ್ರೆ ಊರಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ, ನಮ್ಮ ವೈದ್ಯರು ಬರ್ತಾ ಇರ್ತಾರೆ, ನಾವು ಮಾಡ್ತಾ ಇರ್ತೇವೆ. ಕಾಯಿಲೆ ಕಸಲೆ ಬಂದ್ರೆ ಮಾತ್ರ ಹೇಳ್ತೇವೆ, ಇಲ್ಲದವ್ರ ಏನ್ ಹೇಳಲ್ಲ. ಇನ್ಸುಮೇಷನ್ ಕೃತಕ ಗರ್ಭಧಾರಣೆ ಮಾಡಿಸ್ತೇವೆ, ಆಗೊಂದು ಅನುಕೂಲ ಆಗ್ತದೆ. ಇನ್ ಕರ ಹಾಕಬೇಕಿದ್ರೆ ಏನಾದ್ರು ಸಮಸ್ಯೆ ಆದ್ರೆ ಮಾತ್ರ ಡಾಕ್ಟರ್. ಉಳಿದಂತೆ ನಮ್ಮ ಹಸುಗಳಿಗೆ ಏನೂ ಬೇನೆ ಬಂದಿಲ್ಲ, ಆರಾಮಿದಾವೆ. ದೈನಂದಿನ ನಿರ್ವಹಣೆ ಅಂದ್ರೆ ಏನೇನ್ ಮಾಡ್ಬೇಕು? ಮೀನು ಹಸುಗಳನ್ನ ಕೊಟ್ಟಿಗೆ ಚೆನ್ನಾಗಿರ್ಬೇಕು. ನಾವೆಲ್ಲ ಏನು ಕೇಳಿದ್ರೆ ಹಸುಗಳಿಗೆ ಮನುಗಳಿಗೆ ಆರೋಗ್ಯದಾಯಕ ಆಗಿರ್ಲಿ ಅಂತ ಮ್ಯಾಟ್ ಹಾಕಿದ್ದೇವೆ, ರಬ್ಬರ್ ಮ್ಯಾಟ್ಗಳು ಬಂದಿವೆ ಈಗ. ಹಾಗೆ ನಮ್ ಕೆಲಸಕ್ಕೆ ಅನುಕೂಲ ಆಗಿದೆ, ಕಾಲು ಜಾರೋದಿಲ್ಲ, ಆಕಳಿಗೂ ಸಹಿತ ಪೆಟ್ಟ ಆಗೋದಿಲ್ಲ. ಗಬ್ಬ ಧರಿಸಿದ ಆಕಳು ಈ ಕಾಂಕ್ರೀಟ್ ಅಥವಾ ಕಲ್ಲಿನ ಕೊಟ್ಟಿಗೆ ಮಣ್ಣಿನ ಕೊಟ್ಟಿಗೆ ಯಾವ್ದಿದ್ರು ಜಾರ ಹೋಗ್ತದೆ, ಪೆಟ್ಟು ಮಾಡ್ಕೊಳ್ತವೆ. ಈ ರಬ್ಬರ್ ಹಾಕೋದ್ರಿಂದ ಅವಕ್ಕೆ ನಾವು ತಡಿ ಮೇಲೆ ಮುಂದಷ್ಟು ಆರಾಮಾಗ್ತದೆ, ಆ ರೀತಿಯಾಗಿ ಅನುಕೂಲ ಆಗ್ತದೆ. ಹೌದು, ದೈನಂದಿನ ಕೆಲಸ ಅಂದ್ರೆ ಬೆಳಗ್ಗೆ ಸಗಣಿ ತೆಗೆದು ಮೈ ತೊಳಸುದು, ಆಮೇಲೆ ಸ್ವಲ್ಪ ಓಡಾಡ್ಲಿಕ್ಕೆ ದನ ಬಿಡ್ತೇವೆ ಕಾಲಾಡ್ಲಿಕ್ಕೆ, ಆಮೇಲೆ ದೈನಂದಿನ ಆಹಾರ ರೆಡಿ ಮಾಡುದು, ಹುಲ್ಲು ಕಡಿಬೇಕು. ನಮ್ದು ತೋಟ ಇದೆ, ಮತ್ತೆ ಸ್ವಲ್ಪ ಹಸಿ ಹುಲ್ಲಿನ ವ್ಯವಸ್ಥೆನೂ ಇದೆ. ಆ ಹಸಿ ಹುಲ್ಲಿಗಂತ ನಾವು ಜೆಟ್ ಮಾಡ್ಕೊಂಡಿದೀವಿ, ನೀರಾವರಿ ವ್ಯವಸ್ಥೆ ಇದೆ. ನೇಪಿಯರ್ ಹುಲ್ಲಿದೆ, ಕೋವನ್ ಇದೆ, ಗಿನಿ ಹುಲ್ಲು ಅಂತ ಇದೆ, ಜಿನಿ ಅಂತ ಹೇಳ್ತಾರೆ, ಆ ಹುಲ್ಲನ್ನೆಲ್ಲ ಬೆಳೆಸಿದೀವಿ. ಅಂದ್ರೆ ಹೆಚ್ಚಿಲ್ಲ, ನಮ್ಮ ಆಕಳಿಗೆ ಹಸುಗಳಿಗೆ ಸಾಕಷ್ಟು ಹುಲ್ಲಿದೆ, ಅದನ್ನು ಬಳಸ್ಕೋತೀವಿ. ಕೆಲವು ಸಲ ಹುಲ್ಲು ನಮಗೆ ಶಾರ್ಟೇಜ್ ಆದಾಗ ಬಾಳೆ ಮರಗಳನ್ನು ಕಡ್ದು ಹಾಕ್ತೀವಿ, ಅದು ಬಹಳ ಆರೋಗ್ಯಕ್ಕೆ ತಂಪು. ಅಡಿಕೆ ಹಾಳೆ ಹಾಕ್ತೀರಾ? ಅಡಿಕೆ ಹಾಳೆ ಹಾಕಬಹುದು, ನಮ್ಗೆ ಅವಶ್ಯಕತೆ ಬಂದಿಲ್ಲ, ಹುಲ್ಲು ಸಾಕಷ್ಟು ಇದೆ. ಬೆಳೆ ಹುಲ್ಲು ಬಳಸ್ತೀವಿ, ಬೈ ಹುಲ್ಲು ಕೂಡ. ಹೌದು, ಭತ್ತದ ಹುಲ್ಲು. ಮತ್ತೆ ಇದೆಲ್ಲ ಪೂರಕವಾಗಿ ನಾವು ಪಶು ಆಹಾರ ಹಾಕ್ಲೇಬೇಕು. ಪಶು ಆಹಾರ ಈಗ ಅನಿವಾರ್ಯ, ಅಂತಕಂದ್ರೆ ಬೆಳೆ ಹುಲ್ಲಾಗಲಿ ಹಸಿ ಹುಲ್ಲಾಗಲಿ ಪೌಷ್ಟಿಕಾಂಶಗಳ ಅಂಶ ಕಡಿಮೆ ಇರ್ತದೆ. ಹಾಗಾಗಿ ನಾವು ಹುಟ್ಟಿದ ಕರಿಗಳಿಂದ ಅವು ದನ ಇರೋ ತನಕ ನಾವು ಡೈರಿಯಲ್ಲೇ ಸಿಗ್ತದೆ. ನಂದಿನಿ ಪಶು ಆಹಾರ ನಮ್ KMF ನವರದು, ಅದು ಒಂದೇ ಆಹಾರ ಬಳಸ್ತೀವಿ. ಅದು ನಿಯಮಿತವಾಗಿ ಇಂತಿಷ್ಟು ಕಿಲೋ ಅಂತ ಕೊಡ್ತೀವಿ ದನಗಳಿಗೆ. ಆಮೇಲೆ ಈಗ ಹಸು ಸಾಕಣೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೇಳಿ ಬರ್ತಾ ಇರುವಂತಹದ್ದು ಈ ಗರ್ಭಧಾರಣೆಯಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇವೆ ಅಂತ. ಹೌದು, ಯಾಕಾಗಿ ಈ ಸಮಸ್ಯೆ ಬರ್ತಾ ಇದೆ, ಅದರ ನಿರ್ವಹಣೆ ಹೇಗೆ? ಗರ್ಭಧಾರಣೆ ಅಂದ್ರೆ ಅದಕ್ಕೆ ಪೋಷಕಾಂಶಗಳ ಕೊರತೆ ಅಂತ ಅನ್ಬಹುದು. ಸರಿಯಾಗಿ ಒಂದು ಆಹಾರ ಕೊರತೆ ಆಗಿದ್ರೆ ಅದರಲ್ಲಿ ಮಿನರಲ್ ಮಿಕ್ಸರ್ ಅಂತ ಕೊಡ್ತಾ ಇದ್ದೇವೆ ನಾವು, ಪೋಷಕಾಂಶಗಳು ಲವಣ ಮಿಶ್ರಣ ಅಂತ ಕನ್ನಡದಲ್ಲಿ. ಆ ಲವಣ ಮಿಶ್ರಣವನ್ನು ಕರೆಕ್ಟ್ ಹಾಕ್ತಾ ಇದ್ರೆ ಆ ಗರ್ಭ ಕೋಶ ಕರೆಕ್ಟ್ ಆಗಿ ಬೆಳೀತಾ ಇರ್ತದೆ, ಏನ್ ತೊಂದರೆ ಆಗೋದಿಲ್ಲ. ಅದು ಕೆಲವು ಪೋಷಕಾಂಶಗಳ ಕೊರತೆ ಅಂತ ಹೇಳ್ಬಹುದು. ಗರ್ಭ ಕಟ್ಟುವ ಸಮಸ್ಯೆ ಅದು, ಅದು ಇದೆ. ಅದು ಕೆಲವು ಆಕಳು ಆರೋಗ್ಯ ಸಮಸ್ಯೆ, ಅದಕ್ಕೆ ಈಗ ಮೆಡಿಸಿನ್ ಇದಾವೆ, ಏನ್ ತೊಂದರೆ ಇಲ್ಲ, ವಾಸಿ ಆಗ್ತದೆ, ಗರ್ಭ ಕಟ್ತದೆ. ಕರುಗಳ ಪಾಲನೆ ಪೋಷಣೆ ಬಗ್ಗೆ ಹೇಳಿ. ಕರುಗಳಿಗೆ ಅಂತ ಪ್ರತ್ಯೇಕ ನಾವು ಏನು, ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಾ ಇದ್ದೇನೆ, ಪ್ರತ್ಯೇಕವಾಗಿ ಏನು ಮಾಡ್ತಾ ಇಲ್ಲ. ದೊಡ್ಡ ಆಕಳಿಗೆ ಏನ್ ಹಾಕ್ತಾ ಇದಾವೋ ಅದನ್ನೇ ಸ್ವಲ್ಪ ಕಡಿಮೆ ಆಗ್ತೇವೆ ಬಿಟ್ರೆ, ಚಿಕ್ಕ ಕರುಗಳಿಗೆ. ಹೌದು ಹೌದು, ಈಗ ಆಕಳು ಕರು ಹಾಕಿದ ಮೇಲೆ ಒಂದು 15 ದಿವಸದವರೆಗೆ ಗಿಣ್ಣದ ಹಾಲು ಸಿಗ್ತದೆ, ಅದನ್ನು ಪೂರಾ ಅವಳಿಗೆ ಕುಡಿಸ್ತೀವಿ. ಆಮೇಲೆ 3 ತಿಂಗಳವರೆಗೆ 2 ಲೀಟರ್ ಹಾಲು ಕೊಡ್ತೀವಿ. ಅಂದ್ರೆ ಅದು ಕಚ್ಚಾ ಆಹಾರ ತಿನ್ಲಿಕ್ಕೆ ಶುರು ಮಾಡಿದ್ಮೇಲೆ ಹಾಲು ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಒಂದು ಹುಟ್ಟಿದಾಗ ಒಂದು ಕರಿಗೆ 2-2.5 ಲೀಟರ್ ಹಾಲು ಬೇಕು ಹೊತ್ತಿಗೆ. ಆಮೇಲೆ ಹುಲ್ಕಿಂತ ಬಂದಂಗೆ ಹಾಲಿನ ಪ್ರಮಾಣವನ್ನು ಕಡಿಮೆ ಮಾಡ್ತೀವಿ. 3 ತಿಂಗಳಿಗೆ ಹಾಲು ಕೊಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೀವಿ. ಆಮೇಲೆ ಅದು ಸಂಪೂರ್ಣ ಎಲ್ಲ ಆಹಾರವನ್ನು ತಿನ್ಲಿಕ್ಕೆ ಶಕ್ತಿ ಆಗಿರ್ತದೆ, ತನ್ನರು ಬೆಳೀತಾ ಹೋಗ್ತದೆ. ಅದೇನು ಕರುವಿನ ಮಾದೊಡ್ಡೇನು ಶ್ರಮದಾಯಕ ಕೆಲಸ ಅಲ್ಲ, ಆಕಳ ಸಂತಿಗೆ ಬೆಳೀತಾ ಹೋಗ್ತದೆ ಅದು. ಇವುಗಳ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಹೇಳಿ. ಈಗ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆ ಕೊಡಿಸಬೇಕು ಅಥವಾ ಬೇರೆ ಸಮಸ್ಯೆಗಳು ಬರ್ತವೆ, ಇವುಗಳ ನಿರ್ವಹಣೆ ಎಲ್ಲ ಹೇಗೆ? ಒಂದೇದಾಗಿ ಕಾಲುಡೆ ಬಾಯಿ ಬೇರೆ ಅಂತ ರೋಗ ಬರುತ್ತೆ. ಸರ್ಕಾರದಿಂದ ಅದನ್ನು ಫ್ರೀ ಆಗಿ ಎಲ್ಲಾ ರಾಸುಗಳಿಗೂ ಸಹಿತ ಲಸಿಕೆಗಳನ್ನ ನೀಡಿರ್ತಾರೆ, ನಾವು ನೀಡ್ತೀವಿ, ಇನ್ನೂರಿಗೆ ಆ ರೋಗ ಬಂದಿಲ್ಲ. ಈಗ ಒಂದು ಹೊಸ ರೋಗ ಅಂದ್ರೆ ಚರ್ಮ ರೋಗ ಗಂಟು ಬ್ಯಾನೆ ಅಂತ ಒಂದು ಬರ್ತಾ ಇದೆ, ಅದು ನಮ್ಮೂರಿಗೆ ಇನ್ನು ಬಂದಿಲ್ಲ, ಸಿರ್ಸಿ ಕಡೆ ಸುತ್ತಮುತ್ತ ಬರ್ತಾ ಇದೆ. ಅದಕ್ಕೆ ಸರಿಯಾದ ಮೆಡಿಸಿನ್ ಮಾಡ್ತಾ ಇದ್ದಾರೆ, ಆದ್ರೆ ಬಹಳ ಕಷ್ಟ ಅದು. ಆ ರೋಗ ಬಂದ್ರೆ ಒಂದು ಆಕಳು ಬಹಳ ಅಶಕ್ತತೆ ಆಗ್ತದೆ, ಸುಧಾರಿಸೋದು ಬಹಳ ಕಡಿಮೆ. ಅದಕ್ಕೆ ಸರಿಯಾದ ಮೆಡಿಸಿನ್ ಇನ್ನು ಕಂಡುಹಿಡಿದಿಲ್ಲ. ಏನೋ ಔಷಧಿ ಮಾಡ್ತಾರೆ ಡಾಕ್ಟರ್, ಆದ್ರೆ ದಣಿ ಜಸ್ಟ್ ಶುರುವಾಗಿದೆ ಆ ರೋಗ. ಇಷ್ಟು ವರ್ಷ ಇಲ್ಲಾಗಿತ್ತು, ಈ ವರ್ಷ ಕೆಲವು ತಿಂಗಳುಗಳಿಂದ ಆ ಗಂಟು ಬ್ಯಾನೆ ರೋಗ ಮೈ ಮೇಲೆಲ್ಲ ಬಾಸುಂಡೆ ಇದ್ದಂಗೆ ಗಂಟು ಗಂಟು ಗಂಟು ಹೇಳ್ತಾ ಇದೆ. ದಿನ ಪತ್ರಿಕೆಗಳು ಸಹಿತ ಅದೇ ಸುದ್ದಿ ಬರ್ತದೆ, ಆಕಳೆಲ್ಲ ಸಾಯ್ತಾ ಇದಾವೆ ಅಂತ. ನಮ್ಮ ಹಾಲು ಉತ್ಪಾದಕರಿಗೆ ಅದೊಂದು ದೊಡ್ಡ ಸಂಕಟ ಆಗ್ತಾ ಇದೆ. ಎಂತಕಂದ್ರೆ ಹಾಲು ಸಹಿತ ಇತ್ತೀಚಿನ ದಿನಗಳಲ್ಲಿ ಈಗ ಈ ಸಂದರ್ಭದಲ್ಲಿ ಬಹಳ ಕಡಿಮೆ ಆಗಿದೆ ಡೈರಿಗೆ. ಇದಕ್ಕೂ ಕೂಡ ಲಸಿಕೆ ಈಗ ಲಭ್ಯ ಇದೆ. ಹಾ, ಲಸಿಕೆ ಲಭ್ಯ ಇದೆ ಅಂತ ಹೇಳ್ತಾರೆ, ಇನ್ನು ಬಂದಿಲ್ಲ. ನಮ್ ಕಾಲ್ಬುಡ್ಕೋರಿಗೆ ಬಂದಿಲ್ಲ, ರೈತನ ಮನೆಯವರಿಗೆ ಬಂದಿಲ್ಲ, ಅದು ಆಸ್ಪತ್ರೆಯಲ್ಲಿ ಇದೆ ಅಂತೆ. ಮನಸ್ಸವರು ಈಗ ಸೂಜಿ ಮೆಣಸನ್ನು ಕೂಡ ನೀವು ನಿಮ್ಮ ತೋಟದಲ್ಲಿ ಬೆಳೆಯುವುದಕ್ಕೆ ಬಿಟ್ಟಿದ್ದೀರಿ, ಅದನ್ನು ಕೊಯ್ಲು ಮಾಡಿ ಮಾರಾಟ ಮಾಡ್ತಿದ್ದೀರಿ, ಇದರ ಬಗ್ಗೆ? ಇದು ಒಂದೊಂದು ಅಡಿಕೆ ಗಿಡದ ಹತ್ರವ ಒಂದೊಂದು ಗಿಡ ನೆಟ್ಟು ಮಾಡಿದ್ದು. ಅದಕ್ಕೆ ಗೊಬ್ಬರ ನೀರು ನಾವೇನು ಹಾಕುದಿಲ್ಲ, ಅಡಿಕೆ ಗಿಡದ ಹಾಕಿದ ಗೊಬ್ಬರ ನೀರುನೇ ಅದಕ್ಕೆ ಬರ್ತದೆ. ಹಾ, 15 ದಿವಸಕ್ಕೆ ಒಂದ್ಸಲ ಕಟ್ ಮಾಡ್ತೇನೆ. ಬೇಸಿಗೆಗಾಲದಲ್ಲಾರೆ ಬಿಸಿಲಲ್ಲಿ ಹಾಕಿ ಒಣಗಿಸುದು, ಮಳೆಗಾಲದಲ್ಲಾರೆ ಡ್ರೈಯರ್ ಉಂಟು, ಡ್ರೈಯರ್ ಅಲ್ಲಿ ಹಾಕಿ ಒಣಗಿಸ್ತೇವೆ. ಇದಕ್ಕೂ ಮಾರ್ಕೆಟಿಂಗ್ ಚಲೋ ಅದೇ. ಮತ್ತೆ ಇದೇನು ಇದೆ ಮಂಗ, ಅದೊಂದು ಕಾಟ ಬಿಟ್ರೆ ಮತ್ತೆಂತ ಕಾಟ ಇಲ್ಲ. ಗಿಳಿ ತಿನ್ನೋದಿಲ್ಲ? ಗಿಳಿ ತಿಂತದೆ, ಮಂಗನ ಕಾಟ ಜಾಸ್ತಿ. ಮಳೆಗಾಲದಲ್ಲೆಲ್ಲ ಎಂತಂದ್ರೆ ಸ್ವಲ್ಪ ಬೇಸಿಗೆ ಟೈಮಿಗೆ ಸ್ವಲ್ಪ ಗಿಡ ಹಿಂಗೆ ಸೊತ್ತಂಗ ಆಗ್ತದೆ, ಆದ್ರೆ ಮತ್ತೆ ಮಳೆಗಾಲ ಬರ್ತದೆ ಮತ್ತದೇ ಚಿಗುರು ಕಳ್ತದೆ ಮತ್ತಂಗೆ. ಈಗ ನಿಮ್ಮ ಮನೆ ಅಡುಗೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತೀರಾ? ಉಪಯೋಗಿಸ್ತೇವೆ, ನಮ್ಮಲ್ಲಷ್ಟು ಯಾರು ಖಾರ ತಿನ್ನೋದಿಲ್ಲ, ಅಂದ್ರೆ ಸ್ವಲ್ಪ ಕಡಿಮೆನೆ. ಆಮೇಲೆ ಮನಸ್ಸವರಿಗೆ ನೀವು ಮಹಿಳಾ ಸಂಘಟನೆಯಲ್ಲಿಯೂ ಕೂಡ ತೊಡಗಿಸಿಕೊಂಡಿರಿ, ಸಂಘವನ್ನು ರಚನೆ ಮಾಡಿದ್ರಿ, ಈ ಚಟುವಟಿಕೆಯನ್ನ ತೊಡಗಿಸಿದ್ರಿ, ಇದ್ರ ಬಗ್ಗೆ ಹೇಳಿ. ಈ ಒಂದು ಮಹಿಳಾ ಸಂಘಟನೆಯಿಂದ ಯಾವ ರೀತಿ ನಿಮಗೆ ಅನುಕೂಲ ಆಗಿದೆ, ಏನೇನು ಚಟುವಟಿಕೆ ಮಾಡ್ತೀರಿ? ನಾವು ಮಹಿಳಾ ಸಂಘದಲ್ಲಿ 10 ಜನ ಇದ್ದೇವೆ. ಸಂಘಟನೆ ಹೆಸರು ಲೋಕನಾಥೇಶ್ವರ ಮಹಿಳಾ ಸಂಘ ಉಂಚಳ್ಳಿ ಅಂತ. ಇದರಲ್ಲಿ ಮೇನ್ ಕುಂಕುಮವನ್ನು ಮಾಡ್ತೇವೆ, ಅದಕ್ಕೆ ಮಾರ್ಕೆಟಿಂಗ್ ಉಂಟು. ಅರ್ಶನವನ್ನ ಖರೀದಿ ಮಾಡಿ ಮಳೆಗಾಲದಲ್ಲಿ ಲಿಂಬೆಹಣ್ಣು ಬೇಕು, ಅದಕ್ಕೆ ಮುಖ್ಯವಾಗಿ ಕುಂಕುಮ ಮಾಡಲಿಕ್ಕೆ ಲಿಂಬೆಹಣ್ಣು ಬೇಕು. ಲಿಂಬೆಹಣ್ಣು ರೇಟ್ ಕಡಿಮೆ ಇದ್ದಾಗ ನಾವು ಅದು ಕುಂಕುಮವನ್ನು ರೆಡಿ ಮಾಡಿ ಇಟ್ಕೊಳ್ತೇವೆ, ಅದು 8 ದಿವಸ 6 ನೆರಳಲ್ಲಿ ಒಣಗಬೇಕು. ಆಮೇಲೆ ಅದಕ್ಕೆ ಮಾರ್ಕೆಟ್ಗೆ ಬಂದಾಗ ನಮ್ಗೆ ಫೋನ್ ಮಾಡ್ತಾರೆ, ಕುಂಕುಮ ಇಂತಿಷ್ಟು ಬೇಕು ಹೇಳಿ. ಆವಾಗ ಅದಕ್ಕೆ ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತೇವೆ. ಸ್ವಲ್ಪ ವಿಧಾನ ಹೇಳಿ, ಈಗ ಯಾವ ರೀತಿ ಕುಂಕುಮ ತಯಾರಿ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಹೇಗೆ ಹೇಗೆ ಹಾಕೋದು? ಹಂಗ 1 ಕೆಜಿ ಮಾಡುದಾದ್ರೆ ಒಂದು ಲಿಂಬೆ ಹಣ್ಣಿನ ರಸದ ಮೇಲೆ ಅದು ಡಿಪೆಂಡ್ ಆಗ್ತದೆ. ಒಂದು 25 ಲಿಂಬೆ ಹಣ್ಣಿನಿಂದ ಮಾಡಬಹುದು, 50 ಲಿಂಬೆ ಹಣ್ಣು ಆದ್ರೂ ಆಯ್ತು. ಅದಕ್ಕೆ ಇದು ಹೈಬ್ರಿಡ್ ಅರ್ಶನ ಹಾಕೋದಿಲ್ಲ, ಹೈಬ್ರಿಡ್ ಅರ್ಶನ ಹಾಕಿದ್ವಿ ಮೊದಲು ಅದು ಕಲರ್ ಬರಲಿಲ್ಲ ಗೊತ್ತಾಯ್ತು. ಈಗ ಸಗಣಿ ಗೊಬ್ಬರದಿಂದ ಹಾಕಿ ಮಾಡಿದಂತ ಅರ್ಶನೇ ಆಗ್ಬೇಕು. ಅದನ್ನ ಮಿಲ್ಲಲ್ಲಿ ಹಿಟ್ಟು ಮಾಡ್ಕೊ ಬಂದ್ಕೊಂಡು ಒಂದು 5-6 ಗಂಟೆ ನೆನೆಸಿಟ್ಕೊಳ್ತೇವೆ. ಅದರಲ್ಲಿ ಲಿಂಬೆ ರಸ, ಬಿಳಿಗಾರ, ಸ್ಫಟಿಕ ಅದನ್ನ ಮಿಕ್ಸ್ ಮಾಡಿ ಆ ಅರ್ಶನವನ್ನು ಒಂದು 8 ತಾಸು ನೆನೆಸಿಟ್ಟು ಆಮೇಲೆ 8 ತಾಸು ಆದ್ಮೇಲೆ ಬಾಳೆ ಎಲೆ ಮೇಲೆ ಹರಡಿರ್ತೇವೆ. ಅದನ್ನ ಹಾಗೆ 8 ದಿವಸ ಹಾಗೆ ಒಣಸ್ಲಿಕ್ಕೆ ಬಿಡ್ತೇವೆ, ಬಿಸಿಲಿಗೆಲ್ಲ ನೆರಳಲ್ಲೇ ಕೈ ಆಡಿಸ್ತಾ ಇರ್ತೇವೆ. ಅದ್ರ ನಂತರ ಡಬ್ಬಾದಲ್ಲಿ ತುಂಬಿಡ್ತೇವೆ. ಯಾರು ಅದ್ರ ಬೇಕು ಹೇಳಿದ ತಕ್ಷಣ ಹಸುವಿನ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತೇವೆ. ಈಗ ಪೇಟೆಯಲ್ಲಿ ಸಿಗುವಂತಹ ಈ ಒಂದು ಕುಂಕುಮ ಏನಿದೆ ಅದು ರಾಸಾಯನಿಕ ಇರ್ತದೆ, ಅದರಲ್ಲಿ ಅದು ಬೇರೆ ಬೇರೆ ಅಲರ್ಜಿ ಆಗುವಂತ ಒಂದು ಸಮಸ್ಯೆ ಕೂಡ ಇರ್ತದೆ, ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಗಮನಕ್ಕೆ ಬಂದಿದೆ. ನಾವು ಮಾಡಿದ ಕುಂಕುಮ ಕೈಗೆ ಹಳದಿನೇ ಆಗ್ತದೆ, ಬಣ್ಣ ಮತ್ತೆ ತೊಳಿಬೇಕು ಇಲ್ಲ ಹೆಂಗ್ ಮಾಡಿದ್ರೆ ಹೋಗ್ತದೆ. ಪೇಟೆಯಿಂದ ಮಾಡಿದ ಕುಂಕುಮ ಅದು ಹಿಂಗೆ ಮುಖ ಕಚ್ಚಿರೋಗ್ದಲ್ಲ, ಕೈಗೆ ಇದು ಮಾಡಿರು ಆ ಬಣ್ಣನೇ ಇರ್ತದೆ, ಹೋಗುದಿಲ್ಲ, ಸೋಪ್ ಹಾಕಿ ತೊಳಿಬೇಕು. ಮಾನಸ್ ಅವರೇ, ಭಜನೆಯಲ್ಲಿಯೂ ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿರಿ, ಬಹುಶಃ ಸಂಘಟನೆಯಲ್ಲಿ ಎಲ್ಲ ಇಂತಹ ಒಂದು ಭಜನೆ ಹಾಡನ್ನು ಕೂಡ ನೀವು ಹಾಡ್ತಾ ಇರಬೇಕು, ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಹಾಡ್ತೇವೆ ನಮ್ಮ ಸಂಘಕ್ಕೆ ಸ್ವರ್ಣವಲ್ಲಿ ಮಠದಿಂದ ನಮಗೆ ಇದೊಂದು 8 ವರ್ಷದ ಹಿಂದೆ ನೀವು ಸಂಘ ಮಾಡಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಹೇಳಿ ಎಲ್ಲ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರು ಮಾಡಿದ್ದಾರೆ. ಈಗ ಸುಮಾರು 5-6 ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಈ ಕೊರೋನಾ ಬರೋದು ಹಿಂದದಕ್ಕಿಂತನೂ ಸುಮಾರು ಸಲ ಪ್ರೋಗ್ರಾಮ್ ಕೊಟ್ಟಿದ್ವಿ, ಆವಾಗ ನಮಗೆ ನಂಬರ್ ಎಲ್ಲ ಸಿಕ್ಕಿತ್ತು. ಈ ಕೊರೋನಾ ಬಂದ ನಂತರ 3 ವರ್ಷ ಹಂಗೆ ಬಿಟ್ಟೋಯ್ತದೆ ಅಲ್ಲಯ್ಯ, ಮತ್ತೆ ಈ ಸಲ ಮತ್ತೆ ಹೊಸದಾಗಿಂದ ಸ್ಟಾರ್ಟ್ ಮಾಡಿ ಮತ್ತೆ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೇವೆ. ನಮ್ಮ ಕೇಳುಗರಿಗೂ ಸ್ವಲ್ಪ ನಿಮ್ಮ ಧ್ವನಿಯನ್ನ ಪರಿಚಯ ಮಾಡಿಕೊಡಿ. ಭಜನೆ ಅಂದ್ರೆ ಏನು? ಭಜನೆ ಅಂದ್ರೆ ಹರಿ ಎನ್ನಿರೋ ಗೋವಿಂದ ಎನ್ನಿರೋ ಗೋಪಾಲ ಎನ್ನಿರೋ ಹರಿ ನಾರಾಯಣ, ಹರಿ ಎನ್ನಿರೋ ಗೋವಿಂದ ಎನ್ನಿರೋ ಗೋಪಾಲ ಎನ್ನಿರೋ ಹರಿ ನಾರಾಯಣ, ಗೋವಿಂದ ಗೋಪಾಲ ಹರಿ ನಾರಾಯಣ, ಗೋವಿಂದ ಗೋಪಾಲ ಹರಿ ನಾರಾಯಣ, ಶ್ರೀಶಾಯನ್ನಿ ಜಗದೀಶಾಯನ್ನಿ ಸರ್ವೇಶಾಯನ್ನಿ ಪರಮೇಶಾಯನ್ನಿ, ಶ್ರೀಶಾಯನ್ನಿ ಜಗದೀಶಾಯನ್ನಿ ಸರ್ವೇಶಾಯನ್ನಿ ಪರಮೇಶಾಯನ್ನಿ ಹರಿಯನ್ನಿರೋ ಗೋವಿಂದಯನ್ನಿರೋ ಗೋಪಾಲಯನ್ನಿರೋ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ. ಇತ್ತೀಚೆಗೆ ಈ ನೃತ್ಯ ಭಜನೆ ಅಂತೆಲ್ಲ ಬಂದಿದೆಯಲ್ಲ, ಅದು ನೀವೇನಾದ್ರು ಮಾಡ್ತೀರಾ? ಇಲ್ಲ, ಅದರ ಆತರ ಏನ್ ಮಾಡಿಲ್ಲ. ನಾವು ತಾಳ ತಕೊಂಡು ಮತ್ತೆ ಹಾರ್ಮೋನಿಯಂ ತಬಲ ಇದರಲ್ಲೇ ಮಾಡ್ತಾ ಇದೀವಿ. ದತ್ತಗುರು ಅವರಿಗೆ, ನೀವು ಹವ್ಯಾಸವಾಗಿ ನೀವು ಜರ್ನಲಿಸಂ ಮಾಡಿದಂತವರು, ಜೊತೆಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ಪ್ರಕಟ ಮಾಡಿದ್ರಿ, ನೀವು ಸ್ವತಃ ಬರಹಗಾರರು ಕೂಡ ಹೌದು, ಕವನವನ್ನು ಕೂಡ ಬರೆದಿದ್ದೀರಿ. ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ, ಈ ಇದರಲ್ಲಿ ನೀವು ಹೇಗೆ ತೊಡಗಿಸಿಕೊಂಡಿದ್ರಿ, ಮತ್ತೆ ಕೆಲವು ಕವನಗಳನ್ನ ಕೇಳಿಸಿ. ಈಗ ಒಂದೆರಡು ಚುಟುಕುಗಳನ್ನು ಓದ್ತಾ ಇದ್ದೇನೆ. ಈ ಚುಟುಕಿನ ಶೀರ್ಷಿಕೆ ಸಬಲೆ. ಬರೀ ಮನೆ ವಾರ್ತೆ ಕೆಲಸ ತರವಲ್ಲ ಬಾಲೆ, ನಿನಗಾಗಿಯೇ ತೆರೆದಿದೆ ಸುಂದರ ಶಾಲೆ. ಮಹಿಳೆಗಂಟಿದ ಸೋಂಕು ಅನಾಥೆ ಅಬಲೆ, ವಿದ್ಯೆ ಕಲಿತರೆ ನೀ ಸಮೃದ್ಧೆ ಸಬಲೆ. ಮುಂದಿನ ಶೀರ್ಷಿಕೆ ಚುಟುಕಿನದು ಅಕ್ಷರ ವೃಕ್ಷ. ತೊಡಲು ಅಕ್ಷರ ಮಾಲೆಗಳೊಂದಿದ್ದರೆ ಸಾಕು, ಕೊರಳಿಗೆ ಇತರೆ ಹಾರ ಇನ್ನೇಕೆ ಬೇಕು. ಎದ್ದು ಕಾಣಲು ಅಕ್ಷರ ಅಲಂಕಾರ ತೊಡಿ, ಅಕ್ಷರ ವೃಕ್ಷಗಳ ಕಂಡ ಕಂಡಲಿ ನೆಡಿ. ಈ ಶೀರ್ಷಿಕೆ ಮಹದ್ವಾರ. ಪಾಠಿ ಪುಸ್ತಕ ಚೀಲ ಹೊರಲೇಕೆ ಭಾರ, ಶಾಲೆಯೇ ಭವಿಷ್ಯಕ್ಕೆ ಮೂಲ ದ್ವಾರ. ವಿದ್ಯಾರ್ಥಿ ಜೀವನ ಬದುಕಲೇ ವಿಭಿನ್ನ, ವಿದ್ಯೆಯೇ ನೀಡುವುದು ನಿರಂತರ ಅನ್ನ. ಈ ರೀತಿಯಾಗಿ ಸಾವಿರಾರು ಚುಟುಕುಗಳನ್ನು ಬರೆದಿದ್ದೇನೆ. ಮತ್ತೆ ಕೆಲವು ರಾಜಕೀಯವಾಗಿ ವಿಡಂಬಾತ್ಮಕವಾಗಿ ಅಣುಕುಗಳು, ಹೀಗೆ ಎಲ್ಲ ಒಂದು ದೃಷ್ಟಿಯಿಂದ ಚುಟುಕುಗಳನ್ನು ಬರೀತಾ ಇದ್ದೇನೆ. ಈಗ ಪುಸ್ತಕ ಪ್ರಕಟಣೆಯ ಒಂದು ಹವ್ಯಾಸದ ಬಗ್ಗೆ ಹೇಳಿ, ನಿಮ್ಮ ಆಯ್ಕೆಯ ಒಂದು ವಸ್ತು ಯಾವುದು ಮತ್ತು ಯಾವ ರೀತಿ ಇದರ ಸಿದ್ಧತೆ ಮಾಡ್ಕೊಳ್ತೀರಿ? ಕಥೆಗಳು ನಾವು ಬರೆದಾಗ ಅದು ನಮ್ಮ ಒಂದು ಪ್ರಚಾರ ಬೇಕು ಅಂತ ಅನಿಸ್ತದೆ. ನಮ್ಮ ಹೆಸರು 4 ಜನ ಓದಬೇಕು, ನಮ್ಮ ಕಥೆಗಳನ್ನು 4 ಜನ ಓದಬೇಕು ಅಂತ ಇರ್ತದೆ. ನಾವು ಬರವಣಿಗೆ ಒಂದು ಕತೆ ನಮ್ಮನ್ನು ಸ್ಫೂರ್ತಿ, ಅದು ನಮ್ಮ ಮೈಂಡ್ಗೆ ಅಥವಾ ನಮ್ಮ ಒಂದು ಮನಸ್ಸಿಗೆ ಒಂದು ಒಳ್ಳೆಯ ಒಂದು ಕತೆ ಅಥವಾ ಮೂಡಿದಾಗ ಅದಕ್ಕೆ ಕಾಲು ಬಾಲ ಸೇರಿಸಿ ಒಂದು ಪ್ರೇರಣೆ ರೂಪದಲ್ಲಿ ಕಲಾತ್ಮಕವಾಗಿ ನಾವು ಒಂದು ಕತೆ ಬರಿತೀವಿ. ನೀಳ್ಗತೆ ಆಗಿರ್ಬಹುದು, ಮಿನಿ ಕತೆ, ಕಾಡಿನಲ್ಲಿ ಕತೆ, ಹೀಗೆ ಬಹಳ ಕತೆಗಳ ವಿಧಗಳುಂಟು. ಆ ಕತೆಗಳು ಪರಿಪೂರ್ಣ ಆದಾಗ ನಾವು ಪತ್ರಿಕೆಗಳಿಗೆ ಮೊದಲು ಕೊಡ್ತೀವಿ. ಅದನ್ನ ವಾರ ಪತ್ರಿಕೆ ಆಗಿರ್ಬಹುದು, ಸ್ಥಳೀಯವಾದ ದಿನಪತ್ರಿಕೆ ಆಗಿರ್ಬಹುದು, ಅಥವಾ ಮಾಸ ಪತ್ರಿಕೆ, ಅಥವಾ ನಮ್ಮ ಆಕಾಶವಾಣಿ ವಿಭಾಗಗಳು ನನ್ನ ಕತೆಗಳನ್ನು ಕೊಟ್ಟಿದ್ದೀನಿ. ಆ ಕತೆಗಳು ಪ್ರಿಂಟ್ ಆದಾಗ ನಮಗೇನೋ ಒಂದು ಖುಷಿ ಇರ್ತದೆ, ನಮ್ಮ ಹೆಸರು ಬಂದಿದೆ, ನಮ್ಮೂರ ಹೆಸರು ಬಂದಿದೆ, ಹೀಗೆ ಅದೇ ಒಂದು ಖುಷಿ ನಮಗೆ. ಹಾಗಾಗಿ ಮೂಲ ಆರಂಭದಲ್ಲಿ ಈ ರೀತಿಯಾಗಿ ನಾನು ತೊಡಗಿಸಿಕೊಂಡವನು. ಈಗ ನಿಮ್ಮ ಒಂದು ಕೃಷಿ ಪರಿಸರವು ಕೂಡ ಇದಕ್ಕೆ ಒಂದು ಮೂಲ ವಸ್ತುವಾಗಿ ಕೆಲಸ ಮಾಡುತ್ತದೆ. ಹೌದು ಹೌದು, ಕತೆಗೆ ಮೂಲ ಪರಿಕರ, ಮೂಲ ವಸ್ತು ಅಂದ್ರೆ ನನ್ನ ಕೃಷಿನೇ. ಗ್ರಾಮೀಣ ಗ್ರಾಮ್ಯ ಪರಿಸರವೇ ನನಗೆ ಒಂದು ತೀವ್ರ ಆಸಕ್ತಿಯಾಗಿ ಕಾಡಿತ್ತು. 100+ ಕತೆಗಳನ್ನು ಬರೆದಿದ್ದೇನೆ, ಅದರಲ್ಲಿ ಎಲ್ಲ ಕತೆಗಳು ಗ್ರಾಮ್ಯ ಸ್ವರೂಪದ್ದೇ. ಮತ್ತೆ ಕಾದಂಬರಿಗಳನ್ನು ಸಹಿತ ಬರೆದಿದ್ದೇನೆ. ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಒಂದೆರಡು ಕಾದಂಬರಿಗಳು ಧಾರಾವಾಹಿಯಾಗಿ ಸಹಿತ ಬಂದಿದೆ. ಮತ್ತೆ ನಾವು ಕತೆಗಳನ್ನು ಕ್ರೋಢೀಕರಿಸ್ತಾ ಹೋದಂಗೆ ಒಂದು ಪುಸ್ತಕ ಆಗ್ಲಿಕ್ಕೆ ಸಾಕಷ್ಟು ನಮ್ಮ ಹತ್ರ ಕತೆ ಇದೆ ಅಂತ ಆದ್ರೆ ಅವಾಗ ನಾವು ಪ್ರಕಾಶಕರ ಮೊರೆ ಹೋಗ್ತೀವಿ, ಪ್ರಕಾಶಕರು ಪುಸ್ತಕ ಮಾಡಿಕೊಡ್ತಾರೆ. ಮಾನಸ್ ಅವರೇ, ಕೊನೆಯ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ, ಒಂದು ಕೃಷಿ ಕುಟುಂಬದಲ್ಲಿ ಮಹಿಳೆಯ ಜವಾಬ್ದಾರಿ ಏನು ಅಂತ? ಮಹಿಳೆಯರ ಜವಾಬ್ದಾರಿ ತುಂಬಾನೇ ಉಂಟು. ಮೊದಲನೇದಾಗಿ ತಾಳ್ಮೆ ಬೇಕು, ತಾಳ್ಮೆ. ಮತ್ತೆ ಬೇಕಾದಷ್ಟು ಸಂಕಷ್ಟಗಳು, ಅವಮಾನಗಳು, ನಿಂದೆಗಳು ಬೇಕಾದಷ್ಟು ಬರ್ತವೆ, ಆದ್ರೆ ಅದನ್ನ ಸಮರ್ಥವಾಗಿ ನಾವು ನಿಭಾಯಿಸಬೇಕು. ಎಂತದಾರು ಒಂದು ಕೆಲಸದಲ್ಲಿ ತೊಡ್ಕೊಂಡ್ರೆ ಅದರಿಂದ ನಮ್ಗೆ ಒಳ್ಳೇದೇ ಆಗ್ತದೆ ಹೊರತು ಕೆಟ್ಟದ್ದೆಂತೂ ಆಗೋದಿಲ್ಲ. ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳ್ತೇನೆ, ನಾವು ನಮ್ಮನ್ನ ಬೇರೆ ಒಂದು ಯಾವ್ದಾದ್ರು ಒಂದು ಹವ್ಯಾಸವಾಗಿ, ಏನು ಕಾಲೇಜಿಗೆ ಹೋಗಿ ಕಲ್ತೆ ಜಾಬ್ ಮಾಡೇ ಜೀವನ ಮಾಡ್ಬೇಕು ಅನ್ನಿಲ್ಲ, ಹೊತ್ತನೆತೆ ಕಲ್ತವರು ಅವ್ರಿಗಿಂತಾನು ಚಂದ ರೀತಿಯಲ್ಲಿ ಸಂಸಾರವನ್ನ ನಿಭಾಯಿಸಿಕೊಂಡು ಹೋಗಬಹುದು. ಈಗ ಯುವಕರನ್ನ ಯುವತಿಯರನ್ನ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಕೃಷಿ ಕುಟುಂಬದವರು? ಮೊದಲನೇದಾಗಿ ಅವರಿಗೆ ಹುಟ್ಟಾನೆ ಆಸಕ್ತಿ ಇರಬೇಕು. ಈಗಿನವರಿಗೆಲ್ಲ ಆಸಕ್ತಿ ಇರುವುದಿಲ್ಲ, ಹಾಗಾಗಿ ಅದು ಅವರವರ ಇಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಶಿಕ್ಷಣದ ಕಡೆಗೆ ಹೆಚ್ಚು ಒಲವು, ಹಾಗಾಗಿ ಅವರಿಗೆ ಯಾವ್ದು ಆಸಕ್ತಿ ಉಂಟು ಅದನ್ನ ಪ್ರೇರೇಪಿಸಿದ್ರೆ ಚಲೋದು ಅಂತ. ಬಹಳ ಸಂತೋಷ ದತ್ತಗುರು ಹಾಗೂ ಮಾನಸ ದತ್ತಗುರು ಅವರೇ, ಬೇರೆ ಬೇರೆ ಹವ್ಯಾಸವನ್ನು ಇಟ್ಟುಕೊಂಡು ಕೃಷಿ ಪರಿಸರವನ್ನ, ಕೃಷಿಯನ್ನ ಜೀವನ ವಿಧಾನವಾಗಿ ನೀವು ಅಳವಡಿಸಿಕೊಂಡಿದ್ರಿ. ನಿಮ್ಮ ಎಲ್ಲ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ಮಹಿಳಾ ವಾಣಿಯಲ್ಲಿ ಕೃಷಿ ಮತ್ತು ಹೈನುಗಾರಿಕೆ ಈ ಕುರಿತು ಮುಂಚಳ್ಳಿ ಸಿರ್ಸಿಯ ದತ್ತಗುರು ರಾಮಚಂದ್ರ ಹೆಗಡೆ ಹಾಗೂ ಮಾನಸ ದತ್ತಗುರು ಹೆಗಡೆ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದುವರೆಗೆ ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಈಗ ಸಿರಿಧಾನ್ಯಗಳ ಮಹತ್ವ ಕುರಿತು ಕೃಷಿ ಮಾಹಿತಿ. ಸಿರಿಧಾನ್ಯಗಳು ಅಥವಾ

ಬಂದರೆ ಸಂಪೂರ್ಣ, ತುಂಬಿದ ಹೊಳೆಯಲ್ಲಿ ನರಿಯ ಕುಗಿತು ಮನೆಗೆ ಬಂದರೆ ಸಂಪೂರ್ಣ. ಸ್ವಾಮಿ ಬರುವರೆ ನೋಡಿ ಸ್ವಾಮಿಗೆ ಶರಣ ಮಾಡಿ. ಸಿರುಗೂರು ಶರಣು ಶರಣ ಮೇಲೆ ಸೋಣ.

ಮಾತಾಡಲಿಲ್ಲಂದೇ ನಂಗು ಸೊ ಮಾತಾಡಬೇಡಿ ಉಗನಂತವ ನಿಮ್ಮ ಬಾಳಿದ್ರೆ ಉಳಕ್ಕೆ ನಿಮ್ಮ ಮಗ ತುರಿಯಲ್ಲ ಬೆಳೆದು ಬ್ಯಾಗುಡಿಯಲ್ಲ ಕಂಡು ಬಂದೆ ನಿನ್ನ ಮಗ